ಬಿ ಎ ಓದಿ ಏನು ಕೆಲಸ ಗಿಟ್ಟಿಸಿಕೊಂಡು ನಗರಕ್ಕೆ ಹೋಗುವಂತ ಯೋಚನೆ ನೀವು ಮಾಡಿಲ್ಲ? ಇಲ್ಲ, ಅದು ನಮಗೆ ಶಿಕ್ಷಣ ಮುಗಿದ ತಕ್ಷಣ ಪೇಪರ್ ಓದೋದು ಮತ್ತು ರೇಡಿಯೋದಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಕೇಳೋದು, ದೂರದರ್ಶನದಲ್ಲಿ ಕೃಷಿ ವಾರ್ತೆ ಕೇಳೋದು ಹವ್ಯಾಸ ಇತ್ತು ನಮಗೆ. ಬೇರೆ ಬೇರೆ ರೈತರು ಮಾಡಿದಂತ ನಮಗೂ ರೈತರ ಏನು ಅವರು ಪ್ರತಿಭೆಗಳನ್ನು ನೋಡಿ ನಾವು ಏನಾದರೂ ಒಕ್ಕಲತನದಲ್ಲಿ ಏನಾದರೂ ವಿಶಿಷ್ಟ ಸಾಧನೆ ಮಾಡಬೇಕು, ಅದರ ಜೊತೆಗೆ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಒಕ್ಕಲತನದ ಜೊತೆಗೆ ನಾವು ತೊಡಸ್ಕೊಂಡ್ಬಿಟ್ಟು. ಅಂದ್ರೆ ರೇಡಿಯೋಲಿ ಬರುವಂತಹ ಕೃಷಿ ರಂಗ ಕಾರ್ಯಕ್ರಮವನ್ನು ನೀವು ತುಂಬಾ ವರ್ಷದಿಂದ ಕೇಳ್ತಾ ಇದ್ರಿ, ಇದರಿಂದ ಹತ್ತನೇ ವರ್ಗದಿಂದ ಕೇಳ್ತಾ ಇದ್ದೇನೆ, ಇದರಿಂದ ಯಾವ ರೀತಿಯ ಪ್ರಯೋಜನ ಇತ್ತು, ಯಾವ್ಯಾವ ರೀತಿಯ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ ಅದರ ಬಗ್ಗೆ ಸ್ವಲ್ಪ ಹೇಳಿ. ಈಗ ರೇಡಿಯೋದಲ್ಲಿ ಸಾಕಷ್ಟು, ಈಗ ಮೊದಲ ರಾಸಾಯನಿಕ ಕೃಷಿ ಬಹಳ ಪ್ರಚಲಿತ್ತು, ನಂತರ ಈಗ ಸುಮಾರು 2000 ಇಸವಿ ನಂತರ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಪ್ರಚಾರ ಬಂತು. ರೇಡಿಯೋದಲ್ಲಿ ಸಾಕಷ್ಟು ರೈತರ ಸಂದರ್ಶನಗಳನ್ನ ರೇಡಿಯೋದಲ್ಲಿ ಈ ಸಾವಯವ ಕೃಷಿ ಬಗ್ಗೆ, ಸಮಗ್ರ ಕೃಷಿ ಬಗ್ಗೆ, ಆಡು ಸಾಕಣೆ, ಕುರಿ ಸಾಕಣೆ ಮುಂತಾದ ಕೃಷಿ ಬಗ್ಗೆ ಮಾಹಿತಿಗಳು ಬರೋದ್ರಿಂದ ಅವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಶಸ್ವಿಯಾಗಿ. ಈಗ ರೇಡಿಯೋಲಿ ಪ್ರಸಾರವಾಗದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅಥವಾ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತ ಒಂದು ಸಂದರ್ಶನದಲ್ಲಿ ನೀವು ಅದನ್ನು ಕೇಳಿ ಯಾವ ಕೃಷಿ ಕಾರ್ಯದಲ್ಲಿ ಹೇಳಿದಿರಿ ಅಂತ ಹೇಳಿ. ನಾನು ಎಲ್ಲ ಸಾಕಷ್ಟು ಕೃಷಿ ರಂಗದಲ್ಲಿ ಸಾಕಷ್ಟು ಕಾರ್ಯಕ್ರಮ ಬರ್ತಾವೆ, ಆದ್ರೆ ನನ್ನ ಮನದಲ್ಲಿ ನೆನಪುಳಿಯುವಂತದ್ದು ಅಂದ್ರೆ ಆರ್ ಎಸ್ ಗಿರೆಡ್ಡಿ ಅಂತೇಳಿ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಂದು ರೇಡಿಯೋ ಸಂದರ್ಶನ ಕೊಟ್ಟಿದ್ರು. ಅದರಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಮತ್ತು ಯಾವ ರೀತಿ ತಯಾರು ಮಾಡಿ ಮಾರಾಟ ಮಾಡುವ ಒಂದು ತಂತ್ರವನ್ನು ನೀವು ಕಲ್ಕೋಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ರು, ಸಹವಿರವಾಗಿ ಮಾತನಾಡಿದ್ರು. ಅದನ್ನ ಕೇಳಿಕೊಂಡು ಕಳಿಸಿದ ನಾನು ಅವರ ಅಡ್ರೆಸ್ ತಗೊಂಡು ಮತ್ತೆ ಹೆಚ್ಚಿನ ಮಾಹಿತಿ ತಗೊಂಡು ಒಕ್ಕಲ್ತನ ಎರೆಹುಳು ಗೊಬ್ಬರ ತಯಾರು ಮಾಡೋದು ಘಟಕ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ ನಂತರ ಅದನ್ನು ಮತ್ತೆ ಮಾರಾಟ ಮಾಡೋದು ಒಂದು ತಂತ್ರನ ಅಳವಡಿಸಿಕೊಂಡು ನನ್ನ ಆರ್ಥಿಕ ಜೀವನವನ್ನು ಸುಧಾರಿಸಿಕೊಂಡಿದ್ದೆ. ಅಂದ್ರೆ ನೀವು ರೇಡಿಯೋಲಿ ಸಂದರ್ಶನ, ಈ ಎರೆಹುಳು ಗೊಬ್ಬರ ಇದನ್ನು ತಯಾರಿ ಮಾಡುವಂತಹ ಸಂದರ್ಶನ ನೀವು ಕೇಳಿದ್ರಿ, ಆ ಸಂದರ್ಶನ ಕೇಳಿದ ಮೇಲೆ ನೀವು ಎಷ್ಟು ಸಮಯ ತಗೊಂಡ್ರಿ ಅದನ್ನು ಆ ಒಂದು ಗೊಬ್ಬರ ತಯಾರಿ ಮಾಡಲಿಕ್ಕೆ? ನಾನು ಒಂದೇ ತಿಂಗಳಲ್ಲಿ ಪ್ರಾರಂಭ ಚಾಲು ಮಾಡಿದೆ, ಯಾಕಂದ್ರೆ ನನಗೆ ಆಸಕ್ತಿ ಇತ್ತು ಹೊಸದಾದ ವಿಶಿಷ್ಟವಾದದ್ದು ಏನಾದರೂ ಮಾಡಬೇಕು ಮತ್ತು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಬೇಕು ಅಂದ್ರೆ ಭೂಮಿಗೆ ರಾಸಾಯನಿಕ ಗೊಬ್ಬರ ಹೆಚ್ಚು ಬಳಸೋದ್ರಿಂದ ಭೂಮಿ ಕೆಡದತ್ತ ಅನ್ನೋದು ಎಲ್ಲರಿಗೂ ತಿಳುವಳಿಕೆ ಬಂದಿರೋದ್ರಿಂದ ಅದ್ರ ಜೊತೆ ನನಗೂ ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಸಾವಯವ ಕೃಷಿ ಮಾಡಬೇಕು, ಸಾವಯವ ಕೃಷಿ ಸಮಗ್ರ ಕೃಷಿ ಮಾಡಬೇಕು ಅನ್ನೋದ್ರಿಂದ ಈ ರೇಡಿಯೋದಲ್ಲಿ ಬಂದ ಸಂದರ್ಶನ ಕೇಳಿಸಿಕೊಂಡ ನಂತರ ಒಂದು ತಿಂಗಳಲ್ಲಿ ನಾನು ಕೃಷಿ ವಿಜ್ಞಾನಿಗಳ ಹತ್ರ ಹೋಗಿ ಭೇಟಿಯಾಗಿ ಅವರಿಂದ ಮತ್ತೆ ಇನ್ನೊಂದು ಸಮಗ್ರ ಮಾಹಿತಿ ತಗೊಂಡು ನಾನು ಒಂದು ತಿಂಗಳಲ್ಲಿ ಪ್ರಾರಂಭ ಮಾಡಿದೆ. ಪ್ರಾರಂಭ ಹಂತದಲ್ಲಿ ಸುಮಾರು 10 ಫುಟ್ ಉದ್ದ, 3 ಫುಟ್ ಅಗಲ, 2 ಫುಟ್ ಎತ್ತರ ಇಂತ 2 ದೋಣಿ ಮಾಡಿಕೊಂಡಿದ್ದೆ. ಅದು ಸುಮಾರು ಒಂದು 15 ಚೀಲದಷ್ಟು ಅಂದ್ರೆ ಸುಮಾರು 7-8 ಕ್ವಿಂಟಲ್ನಷ್ಟು ಗೊಬ್ಬರ ಉತ್ಪಾದನೆ ಆಯಿತು. ಅದನ್ನ ನಾನು ಹೊಲಕ್ಕೆ ಬೆಳೆಸಿದ್ದೀನಿ. ನಂತರ ಸುತ್ತಮುತ್ತಲ ರೈತರು, ಇಲ್ಲಿ ಬಾಗಲಕೋಟೆ ಮತ್ತು ಬಿಳಿಗಿ ತಾಲೂಕಿನಲ್ಲಿ ಹೆಚ್ಚು ನೀರಾವರಿ ಪ್ರದೇಶ ಇರೋದ್ರಿಂದ ಇಲ್ಲೆಲ್ಲ ರೈತರು ನಮಗೆ ಬೇಡಿಕೆ ಇದೆ, ಪ್ರೋತ್ಸಾಹ ಕೊಟ್ಟರು, ನೀವು ಮಾಡಿ ರೈತರ ಬೇಡಿಕೆ ಐತೆ ಅಂತ ಹೇಳಿದಾಗ ಡಾಕ್ಟರ್ ಬಾಲಚಂದ್ರ ನಾಡಗೌಡ ಅವರು ನನಗೆ ಮಾರ್ಗದರ್ಶನ ಮಾಡಿದರು. ಅಂದ್ರೆ ವೈಜ್ಞಾನಿಕವಾಗಿ ಇನ್ನೊಂದು ಸ್ವಲ್ಪ ಯಾವ ರೀತಿ ಎಂಟ್ರಿಚ್ ಅಂದ್ರೆ ಗೊಬ್ಬರವನ್ನು ಸಂಪತ್ಭರಿತ ಮಾಡಬಹುದು ಅನ್ನೋದನ್ನ ನಮಗೆ ತಿಳಿಸಿಕೊಟ್ರು ಅವರು. ಅದನ್ನು ಕಲ್ಕೊಂಡ್ಕಿಸಿ ನಾನು ಗೊಬ್ಬರ ತಯಾರು ಮಾಡಿದ್ವಿ. ಇದು ಎಷ್ಟು ವರ್ಷ ಹಿಂದೆ ನೀವು ಪ್ರಾರಂಭ ಮಾಡಿದ್ದು ಎರೆಹುಳು ಗೊಬ್ಬರ ತಯಾರಿ ಮಾಡುವಂತದ್ದು? ನಾವು 2001 ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 18 ವರ್ಷ ಆಯ್ತು ನೀವು ಗೊಬ್ಬರ ತಯಾರಿ ಮಾಡಕ್ಕೆ ಇಳಿದು, 18 ವರ್ಷ ಆಯ್ತು ಸುಮಾರು. ಈಗೇನ್ ಅನ್ಸ್ತದೆ ನಿಮ್ಗೆ, ಆ ಒಂದು ಪ್ರಾರಂಭ ಮಾಡಿದ್ದು 18 ವರ್ಷ ಹಿಂದೆ ನೀವು ಎರೆಹುಳು ಗೊಬ್ಬರ ಪ್ರಾರಂಭ ಮಾಡಿದ್ದು ಮತ್ತೆ ಈಗಿನ ಸ್ಥಿತಿಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ ಹೇಳಿ. ನಾನು ಎರೆಹುಳು ಗೊಬ್ಬರ ತಯಾರು ಮಾಡೋದು ಪ್ರಾರಂಭ ಮಾಡದೇ ಹೋಗಿದ್ರೆ ಈ ಮಟ್ಟದ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅನಿಸ್ತದೆ. ಯಾಕಂದ್ರೆ ಒಣ ಬೇಸಾಯ ಇರೋದ್ರಿಂದ ಮಳೆ ಆಶ್ರಿತದಲ್ಲಿ ನಾವು ಬೆಳೆ ಕಾಣಬೇಕು, ಮಳೆ ಕೈ ಕೊಟ್ರೆ ನಮಗೆ ಬೆಳೆ ಬರೋದಿಲ್ಲ. ಅಂತ ಸಂದರ್ಭದಲ್ಲಿ ಒಂದು ಸ್ಥಿರವಾದ ಆದಾಯ ಬರಲಿಕ್ಕೆ ನನಗೆ ಅನುಕೂಲ ಆಯ್ತು ಎರೆಹುಳು ಗೊಬ್ಬರ ಮಾಡೋದ್ರಿಂದ. ನನಗೆ ಸಂತೋಷ ಇದೆ. ಎಷ್ಟು ಜಮೀನಿದೆ ನಿಮಗೆ, ಏನೆಲ್ಲ ಬೆಳೆಸ್ತೀರ ಅಂತ ಹೇಳಿ? ನನ್ನ ಜಮೀನು ಇರೋದು ಸುಮಾರು ಮೊದಲು ಪ್ರಾರಂಭದಲ್ಲಿ 2 ಎಕರೆ 19 ಗುಂಟೆ ಇತ್ತು. ನಾನು ಗೊಬ್ಬರ ತಯಾರು ಮಾಡ ಉತ್ಪಾದನೆ ಮಾಡಕತ್ತಿದ ನಂತರ ಬಂದ ಆದಾಯದಲ್ಲಿ ಒಂದು 1 ಎಕರೆ 18 ಗುಂಟೆಯಷ್ಟು ಜಮೀನು ಸಂಪಾದನೆ ಮಾಡಿದ್ದೀನಿ. ಅದ್ರ ಜೊತೆ ಜೊತೆಗೆ ತೋಟದಲ್ಲಿ ಒಂದು ಮನೆ ಕಟ್ಟಿಸಿದ್ದೀನಿ ಮತ್ತು ತೋಟದಲ್ಲಿ ಬಂದ ಆದಾಯದಲ್ಲಿ ನಾನು ಒಂದು ಬೋರ್ ಹೊಡಿಸಿದ್ದೀನಿ, ಒಂದು ಚೆನ್ನಾಗಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಜೊತೆಗೆ ನಾನು ಹೊಲದಲ್ಲಿ ಮಾಡ್ತಕ್ಕಂಥ ಬೆಳೆ ಏನಂದ್ರೆ ಈಗ ನಂದು 3 ಎಕರೆ 37 ಗುಂಟೆ ಜಮೀನು ಇರೋದ್ರಿಂದ ಒಂದು 3 ಎಕರೆಯಲ್ಲಿ ಜವಾರಿ ರಾಜಾಪುರಿ ಬಾಳೆ ಹಾಕಿದ್ದೀನಿ. ಒಂದು 1/2 ಎಕರೆದಷ್ಟು ನುಗ್ಗೆ ಇದೆ, ಭಾಗ್ಯತಳಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂಥ ಭಾಗ್ಯತಳಿ ನುಗ್ಗೆ ಐತಿ. ಒಂದು 5 ಗುಂಟೆದಲ್ಲಿ ದನಗಳಿಗೆ ಮೇವು ಹಚ್ಚಿದ್ದೀನಿ, ಒಂದು 5 ಗುಂಟೆದಲ್ಲಿ ಸಾಗವಾಣಿ ಐತಿ, ಒಂದು 5 ಗುಂಟೆದಲ್ಲಿ ಮನೆ ಮತ್ತು ಎರೆಹುಳು ಗೊಬ್ಬರ ತೊಟ್ಟಿಗಳಿವೆ, ಒಂದು ಬದಿಯ ಸುತ್ತು ಜಟ್ರೋಪ ಮತ್ತು ಗ್ಲಿರಿಸೀಡಿಯ ಮತ್ತು ಸುವಾಬುಲ ಗಿಡಗಳನ್ನು ಜೈವಿಕ ಬೇಲಿಯಾಗಿ ಬೆಳೆಸಿದ್ದೀನಿ. ಅದು ಬಂದ ಸೊಪ್ಪುಗಳನ್ನು ಎರೆಹುಳು ಗೊಬ್ಬರಕ್ಕೆ ಹಾಕಿ ಗೊಬ್ಬರ ತಯಾರು ಮಾಡಿ ನಾನು ಹೊಲಕ್ಕೆ ಬಳಸಿ ಹೆಚ್ಚಾದನ್ನು ಮಾರಾಟ ಮಾಡ್ತೇನೆ. ಅಂದ್ರೆ ನಿಮ್ಮಿರುವಂತಹ ಜಮೀನನ್ನು ಎಲ್ಲವನ್ನು ನೀವು ಉಪಯೋಗಕ್ಕೆ ತಂದಿದ್ದೀರಿ ಅಂತಾಯ್ತು. ಹೌದು. ಇನ್ನಷ್ಟು ಜಮೀನು ಮಾಡಬೇಕಂತ ಕೂಡ ನಿಮ್ಗೆ ಆಸೆ ಇರಬಹುದು. ಇನ್ನೊಂದಿಷ್ಟು ಜಮೀನು ಮಾಡಬೇಕಂತ ಆಸೆ ಐತಿ. ಆದ್ರೆ ಇಲ್ಲಿ ಬಿಳಿಗಿ ತಾಲೂಕಿನಲ್ಲಿ ಭೂಮಿ ರೇಟ್ ಹೆಚ್ಚಾಗಿರೋದ್ರಿಂದ ನಮ್ಮಂತ ಸಣ್ಣ ರೈತರು ಖರೀದಿ ಮಾಡೋದು ಕಷ್ಟ ಸಾಧ್ಯ. ಅದಕ್ಕಾರ ನಾವು ಬಾಡಿಗೆ ಮುಖಾಂತರ ಅಂದ್ರೆ ಎಕರೆಗೆ ಒಂದು 20,000 ರೂಪಾಯಿ ಅಂತೆ ಲೀಸ್ ಮ್ಯಾಗ ಒಂದ್ 2 ಎಕರೆ ಜಮೀನು ಮಾಡಿದ್ದೀನಿ. ಲೀಸ್ ಮೇಲೆ ಮಾಡುವಂತದ್ದು ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ. ಲೀಸ್ ಅಲ್ಲಿ ಜಮೀನು ತಗೊಂಡು ಅಲ್ಲಿ ಬೆಳೆಸಿ ಮಾಡುವಂತದ್ದಿದೆ. ಸೊ ಈಗ ಸಣ್ಣ ರೈತರು ಅಂತ ನೀವು ಹೇಳಿದ್ರಿ, ಈ ಸಣ್ಣ ರೈತರಿಗೆ ಮತ್ತೆ ದೊಡ್ಡ ರೈತರಿಗೆ ಅಂತ ವ್ಯತ್ಯಾಸ ಅದ ಹೇಳಿ. ಅಂದ್ರೆ ಯಂತ್ರೋಪಕರಣ ಬಳಕೆಯಲ್ಲಿ, ಗೊಬ್ಬರ ಬಳಕೆಯಲ್ಲಿ, ಆಮೇಲೆ ಮಾರಾಟ ವ್ಯವಸ್ಥೆಯಲ್ಲಿ ಸಣ್ಣ ರೈತರಿಗೆ ಮತ್ತೆ ದೊಡ್ಡ ಮಟ್ಟಿನ ರೈತರಿಗೆ ಬಹಳಷ್ಟು ವ್ಯತ್ಯಾಸ ಇದೆಯಾ? ಹೌದು, ಸಣ್ಣ ರೈತರಿಗೂ ಮತ್ತೆ ದೊಡ್ಡ ರೈತರಿಗೂ ವ್ಯತ್ಯಾಸ ಇದೆ. ಸಣ್ಣ ರೈತರು ಸ್ವಲ್ಪ ಭೂಮಿ ಇರೋದ್ರಿಂದ ಯಂತ್ರೀಕರಣವನ್ನು ಬಳಸಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗತೈತಿ. ಆದ್ರೆ ಸಾಂಪ್ರದಾಯಿಕ ಕೃಷಿ ಮಾಡಿದ್ರೂ ಕಷ್ಟ ಸಾಧ್ಯ. ಯಾಕಂದ್ರೆ ನಾವು ಮಳೆ ನಂಬಿಕೊಂಡು ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ, ಮತ್ತೆ ಯಂತ್ರಗಳನ್ನು ಬಿಟ್ಟು ಮಾಡ್ಲಿಕ್ಕೂ ಆಗೋದಿಲ್ಲ. ಕೆಲವೊಂದಿಷ್ಟು ಸಂದರ್ಭದಲ್ಲಿ, ತುರ್ತು ಸಂದರ್ಭದಲ್ಲಿ ಯಂತ್ರಗಳನ್ನು ಬಳಕೆ ಮಾಡಿ ಕೆಲವೊಂದಿಷ್ಟು ಸಮಯದಲ್ಲಿ ನಾವೇ ಕೆಲಸ ಮಾಡಿ ಮಾಡ್ಕೊಂಡಿದ್ರೆ ಲಾಭ ಆಗತ್ತಿ. ಈಗ ದೊಡ್ಡ ರೈತರಿಗೆ ಸ್ವಲ್ಪ ಜಮೀನು ಹೆಚ್ಚಿರೋದ್ರಿಂದ ಅವರಿಗೆ ಆದಾಯ ಹೆಚ್ಚು ಬರ್ತಾ ಇರ್ತದೆ. ಆದ್ರೆ ಸಣ್ಣ ರೈತರಿಗೂ ಮನೆಯಲ್ಲಿ 3-4 ಜನ ಇರ್ತಾರೆ, ದೊಡ್ಡ ರೈತರ ಮನೆಯಾಗೂ 3-4 ಜನ ಇರ್ತಾರೆ. ಆದ್ರೆ ಖರ್ಚು ಬರೋದು ಇಬ್ಬರಿಗೆ ಸಮನಾಗಿ ಬರ್ತದೆ. ಆದ್ರೆ ನಾವು ಸಣ್ಣ ರೈತರು ಸಣ್ಣ ಒತ್ತಕಲ್ದ ಉದ್ಯೋಗ ಮಾಡಿದೇವೆ ಅಂದ್ರೆ ನಮಗೂ ಯಾವುದೇ ತೊಂದರೆ ಆಗೋದಿಲ್ಲ. ಅಂದ್ರೆ ಯಂತ್ರೀಕರಣಕ್ಕೆ, ಕೃಷಿ ಕ್ಷೇತ್ರದಲ್ಲಿ ಯಂತ್ರೀಕರಣ ಬಹಳ ದೊಡ್ಡ ಮಟ್ಟಿನಲ್ಲಿ ಬರಬೇಕಾದ್ರೆ ಜಮೀನು ಕೂಡ ದೊಡ್ಡ ದೊಡ್ಡದಾಗಿರಬೇಕು ಅಲ್ವಾ? ಸಣ್ಣ ರೈತರಿಗೆ ಇದೊಂದು ಸಮಸ್ಯೆ ಇದೆ. ಆದ್ರೆ ಅದಕ್ಕೆ ತಕ್ಕದಾದ ಯಂತ್ರೀಕರಣ ಎಲ್ಲ ಬಂದಿದೆ, ಸಣ್ಣ ರೈತರಿಗೆ ಕೂಡ ಬಳಸುವಂತದ್ದು ಬಂದಿದೆ, ಟಿಲ್ಲರ್ ಎಲ್ಲ ಬಂದಿದೆ. ಈಗ ದೊಡ್ಡ ರೈತರು ದೊಡ್ಡ ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರೆ ಸುಮಾರು 3-4 ಎಕರೆ ಜಮೀನು ಇದ್ದರೂ ಟಿಲ್ಲರ್ ಖರೀದಿ ಮಾಡಿ ಕಿಸಿಂದ ಹೊಲದಲ್ಲಿ ಉಳುಮೆ ಮಾಡ್ಕೊಂಡು ಆರಾಮಾಗಿರಬಹುದು, ಮಾಡ್ಕೋಬಹುದು. ಇನ್ನು ಕೃಷಿ ಕ್ಷೇತ್ರದಲ್ಲಿ ಏನು ಬದಲಾವಣೆಯನ್ನು ನೀವು ನಿರೀಕ್ಷಿಸ್ತೀರಿ? ಅಂದ್ರೆ ನೀವು ಓದಿದವರು, BA ಪಾಸ್ ಮಾಡಿದವರು, ನಿಮ್ಗೆ ಏನ್ ಅನಿಸ್ತದೆ ಕೃಷಿ ಕ್ಷೇತ್ರದಲ್ಲಿ? ಹಿಂದೆ ಇದ್ದದ್ದೇ ಸಾಂಪ್ರದಾಯಿಕ ಕೃಷಿ ಮತ್ತೆ ಈಗ ಆಧುನೀಕರಣ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಬೇಕಂತ ನಿಮ್ಗೆ ಅನಿಸ್ತದ? ಅಂದ್ರೆ ಈ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಯಾವ ಮಟ್ಟಿನಲ್ಲಿ ಬರಬೇಕು, ಯಾವ ರೀತಿಯ ಬರಬೇಕು ಅಂತ ಹೇಳಿ. ಈಗ ಬದಲಾವಣೆ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಅವಶ್ಯ ಐತಿ. ಅವ್ರ ಸಾಂಪ್ರದಾಯಿಕ ಕೃಷಿ ಜೊತೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೋಬೇಕು ನಾವು. ಅಂದ್ರೆ ಹೈನುಗಾರಿಕೆ ಇರಬಹುದು, ಕೋಳಿ ಸಾಕಣೆ, ಕುರಿ ಸಾಕಣೆ ಮತ್ತು ಆಡು ಸಾಕಣೆ, ಗೊಬ್ಬರ ತಯಾರಿಕೆ, ಜೇನು ಸಾಕಣೆ, ಒಕ್ಕಲ ಜೊತೆಗೆ ಒಂದು ಉಪಕಸವಾಗಬೇಕು. ಇದು ಬದಲಾವಣೆ ಆಗಬೇಕು. ಈಗ ಸಾಮಾನ್ಯವಾಗಿ ಒಂದೇ ಬೆಳೆ ಬೆಳೆಯೋದ್ರಿಂದ, ಏಕ ಬೆಳೆ ಬೆಳೆಯೋದ್ರಿಂದ ಅಷ್ಟೊಂದು ಲಾಭದಾಯಕ ಆಗುವುದಿಲ್ಲ. ಸಮಗ್ರ ಅಂದ್ರೆ ಈಗ ರಾಸಾಯನಿಕ ಗೊಬ್ಬರ ಬಳಸಿವು, ಸಾವಯವ ಗೊಬ್ಬರ ಬಳಸಿವು, ಕೆಲವೊಂದಿಷ್ಟು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಮೋಹಕ ಬೆಲೆಯನ್ನು ಬಳಸಿವು, ನಾವು ಕೀಟಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಆದ್ರೆ ಸಮಗ್ರವಾಗಿ ನಿರ್ವಹಣೆ ಮಾಡಿದಾಗ ನಮಗೆ ಆರ್ಥಿಕವಾಗಿ ಹೆಚ್ಚು ಲಾಭ ಆಗತ್ತೆ. ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಆರ್ಥಿಕ ಲಾಭ ಜಾಸ್ತಿ. ಅಂದ್ರೆ ಇದರಲ್ಲಿ ಸಮಗ್ರ ಕೃಷಿಯಲ್ಲಿ ಏನಾಗ್ತದಂದ್ರೆ, ಒಂದು ಕೃಷಿಯಲ್ಲಿ ಏನಾದ್ರೂ ಸೋತೋದ್ರು ಇನ್ನೊಂದು ಇದರಲ್ಲಿ ಗೆಲ್ತಾರೆ ಅಲ್ವಾ? ಒಂದನ್ನೇ ನಂಬಿಕೊಂಡಿದ್ರೆ ಕಷ್ಟ ಆಗುತ್ತೆ. ಈಗ ಸಮಗ್ರ ಕೃಷಿ ಒಳಗೆ ಒಂದೇ ಬೆಳೆ ಅಂತ ಬರಂಗಲ್ಲ, ತೋಟಗಾರಿಕೆ ಬೆಳೆ ಬರ್ತತಿ, ಸಾಂಪ್ರದಾಯಿಕ ಕೃಷಿ ಬರ್ತತಿ, ಈಗ ವಾಣಿಜ್ಯ ಕೃಷಿ ಬರ್ತತಿ, ಈಗ ತೃಣಧಾನ್ಯಗಳು ಬರ್ತಾವು, ಹೈನುಗಾರಿಕೆ ಬರ್ತತಿ, ಗೊಬ್ಬರ ಉತ್ಪಾದನೆ ಬರ್ತತಿ, ಕೋಳಿ ಸಾಕಣೆ ಬರ್ತತಿ. ಇವೆಲ್ಲ ಅಂದ್ರೆ ನೀರಾವರಿ ನೀರನ್ನ ಸರಿಯಾಗಿ ಮಿತ ಬಳಕೆ ಮಾಡೋ ವಿಧಾನ ಗೊತ್ತಿರ್ತತಿ. ಮತ್ತು ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಯಾವನ್ನ ಖರೀದಿ ಮಾಡಬೇಕು, ಯಾವನ್ನ ಖರೀದಿ ಮಾಡಬಾರದು, ಯಾವ ಕೀಟನಾಶಕ ನಮಗೆ ಸರಿಯಾಗಿ ಬೆಳೆಗಳಿಗೆ ಬೇಕಾಗತ್ತೆ, ಯಾವ್ದು ಬೇಡ ಅನ್ನೋದನ್ನ ನಮಗೆ ಮೊದಲು ಗೊತ್ತಾಗತ್ತೆ. ಸಮಗ್ರ ಕೃಷಿ ಜ್ಞಾನ ನಾವು ಈಗ ಹೈಸ್ಕೂಲ್ ಮಟ್ಟದಲ್ಲಿ ನಮಗೆ ಈಗಿನ ಯುವಕರಿಗೆ, ಮಕ್ಕಳಿಗೆ, ಯುವಕರಿಗೆ ಮತ್ತು ಈ ರೈತ ಬಾಂಧವರಿಗೆ ತರಬೇತಿ ಕೊಡಬೇಕು. ಈಗ ಜಿಲ್ಲಾ ರೈತ ತರಬೇತಿ ಕೇಂದ್ರಗಳು ಸಾಕಷ್ಟು ಇವೆ. ಇನ್ನೊಂದಷ್ಟು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ರೈತರಿಗೆ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು. ಸಾಂಪ್ರದಾಯಿಕ ಸಾವಯವ ಕೃಷಿ ಅಂತೇಳಿ ಏನನ್ನು ನಾವು ಖರ್ಚು ಹಾಕುವ ಹೊಲಕ್ಕೆ ರಾಸಾಯನಿಕ ಬಳಸೋದಿಲ್ಲ, ನಾವು ಉಳುಮೆ ಮಾಡೋದಿಲ್ಲ ಅಂತೇಳಿ ಬಿಟ್ಟರೂ ಅಷ್ಟೊಂದು ಇಳುವರಿ ಬರೋದು ಕಷ್ಟ ಸಾಧ್ಯ. ಆದ ಕಾರಣ ವೈಜ್ಞಾನಿಕವಾಗಿ ಯಾರು ಅದಕ್ಕೆ ಒಬ್ಬರೇ ಮಾಡಿದ್ದೆ ಅಂತಿಮ ಅಲ್ಲ, ವೈಜ್ಞಾನಿಕವಾಗಿ ಒಂದು ಓರಿಗಲಿಗೆ ಹಚ್ಚಿ ಯಾವ ತಂತ್ರಜ್ಞಾನ ಸರಿ ಹಾಕತ್ತೋ ಅದನ್ನು ಬಳಸಲಿಕ್ಕೆ ರೈತರಿಗೆ ಪ್ರೇರೇಪಿಸಬೇಕು. ಅಂದ್ರೆ ಇದರಲ್ಲಿ ಯುವಕರ ಪಾಲು ಜಾಸ್ತಿ ಇದೆ ಅಲ್ವಾ? ಹಾ, ಯುವಕರ ಪಾಲು ಜಾಸ್ತಿ ಇದೆ. ಯಾಕಂದ್ರೆ ಈಗ ನಾವು ಏನೇ ಕೆಲಸ ಮಾಡಬೇಕಂದ್ರೆ ವಯಸ್ಸಾದವರಿಗೆ ಮಾಡಲಿಕ್ಕೆ ಅವರ ದೇಹ ಸ್ಪಂದಿಸೋದಿಲ್ಲ. ಆದ್ರೆ ಯುವಕರಿಗೆ ಎಂತ ಕಷ್ಟ ಸಾಧ್ಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಆದ ಕಾರಣ ಯುವಕರಿಗೆ ಒಕ್ಕಲತನದ ಹೊಸ ಹೊಸ ತಂತ್ರಜ್ಞಾನಗಳನ್ನ ರೈತರಿಗೆ ತರಬೇತಿ ಮುಖಾಂತರ ಕೊಡಬೇಕು. ಇನ್ನೊಂದು ವಿಷಯ ಅಂದ್ರೆ ಈಗ ಯಂತ್ರೀಕರಣ ಮಾಡೋದ್ರಿಂದ ಕೃಷಿಯಲ್ಲಿ ಕೂಲಿ ಆಳುಗಳನ್ನು ನಂಬಿಕೊಂಡಿರುವುದು ಕಡಿಮೆ ಆಗ್ತದೆ ಅಲ್ವಾ? ಈಗ ಕೂಲಿ ಆಳುಗಳು ಸಿಗುವುದೇ ಕಷ್ಟ ಆಗಿದೆ. ಇದರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತದೆ? ಈಗ ನಿಮ್ಮ ಹೊಲ ಗದ್ದೆಯಲ್ಲಿ ಕೂಲಿ ಆಳುಗಳು ಎಷ್ಟು ಸಿಗ್ತಾರೆ? ನಿಮ್ಗೆ ಅದರ ಸಮಸ್ಯೆ ಇದೆಯಾ ಹೇಳಿ. ಈಗ ಕೂಲಿ ಆಳುಗಳ ಸಮಸ್ಯೆ ಸಾಕಷ್ಟು ಬಹುತೇಕ ರೈತರಿಗೆ ಎಲ್ಲರಿಗೂ ಸಮಸ್ಯೆ ಐತಿ. ಅದ್ರ ಜೊತೆಗೆ ನನಗೂ ಸಮಸ್ಯೆ ಐತಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ದು ಭಾಗ್ಯತಳಿ ನುಗ್ಗೆಯನ್ನು ನಾನು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ಬೇಕಾಗತ್ತೆ. ಪ್ರೂನಿಂಗ್ ಮಾಡಿದಾಗ ಆಳಚ್ಚಿ ಕಡಿಸಿದ್ವಿ ಅಂದ್ರೆ ಸುಮಾರು ಒಂದು ನಮ್ದು ಅರ್ಧ ಎಕರೆ ಕಟಾವು ಮಾಡ್ಬೇಕಾದ್ರೆ ಸುಮಾರು ಒಂದು 2-3 ಸಾವಿರ ರೂಪಾಯಿ ಖರ್ಚಾಗತ್ತೆ ಲೇಬರ್. ಅದು ಸರಿಯಾಗಿ ಸಮಯಕ್ಕೆ ಸಿಗೋದಿಲ್ಲ, ಆಗ ನಮಗೆ ಬೆಳೆ ಹಿಂದ್ಮುಂದಾಗತ್ತೆ. ಆದ್ರೆ ಸರಿಯಾದ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಕೆಲಸ ಮಾಡಬೇಕಾದ್ರೆ ನಾವು ವೀಡ್ ಕಟ್ಟರ್ ತೆಗೆಸಿ ತೋಟಗಾರಿಕೆ ಇಲಾಖೆಯವರು ಸಹಾಯಧನದಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನ ವೀಡ್ ಕಟ್ಟರ್ ಅಂತ ತಗೊಂಡಿದ್ದೇವೆ. ಅದಕ್ಕೆ ಒಂದು ಚಕ್ರ ಹಾಕಿಬಿಟ್ಟು ಗಿಡನ ಒಂದು ಗಂಟೆಯಲ್ಲಿ ಆ ಇಡೀ ಅರ್ಧ ಎಕರೆಯನ್ನ ಗಿಡಗಳನ್ನ ಪ್ರೂನಿಂಗ್ ಮಾಡಬಹುದು ನಾವು. ಅದಕ್ಕೆ ಸುಮಾರು ಒಂದು 1/2 ಲೀಟರ್ ಪೆಟ್ರೋಲ್ ಹೋಗುತ್ತೆ. ಅದ್ರ ಸುಮಾರು ನಾವು 2-3 ಸಾವಿರ ರೂಪಾಯಿ ಖರ್ಚು ಮಾಡೋದನ್ನ ಸುಮಾರು ಒಂದು 50-60 ರೂಪಾಯಿದಾಗ ನಮ್ಗೆ ಕೆಲಸ ಮುಗಿದೋಗುತ್ತೆ. ಆದ ಕಾರಣ ಈ ಕೃಷಿ ಯಾಂತ್ರೀಕರಣ ಅವಶ್ಯ ಐತಿ. ಈಗ ಕೃಷಿ ಯಾಂತ್ರೀಕರಣಕ್ಕೆ ಸರ್ಕಾರ ಕೂಡ ತುಂಬಾ ಒತ್ತು ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಂತ ಸಬ್ಸಿಡಿ ಸೌಲಭ್ಯ ಆಗಲಿ ಸಾಲ ಸೌಲಭ್ಯ ಆಗಲಿ ಇದು ಯಾವ ರೀತಿಯ ಪ್ರಯೋಜನ ನಿಮಗೆ ಬಂತು? ಕೇಂದ್ರ ಸರ್ಕಾರ ನಮಗೆ ಬೆಳೆ ಸಾಲವನ್ನು ಸುಮಾರು 3 ಲಕ್ಷವರೆಗೂ ಬೆಳೆ ಸಾಲ ಕೊಡ್ತೈತಿ. ನಮಗೆ 2.5 ಲಕ್ಷ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದಾರೆ. ಅದಕ್ಕೆ 7% ಬಡ್ಡಿ ಐತಿ. ನಾವು ಪ್ರತಿ ವರ್ಷ ಸಮಯಕ್ಕೆ ಸರಿಯಾಗಿ ಕಟ್ಟಿದೇವೆ ಅಂದ್ರೆ ನಮಗೆ 4%ನಾಗ ಬಡ್ಡಿ ಹಂಗೆ ಕೊಡ್ತಾರೆ. ಮತ್ತು ರಾಜ್ಯ ಸರ್ಕಾರ ಸೊಸೈಟಿ ಮುಖಾಂತರ 1 ಲಕ್ಷವರೆಗೂ 0% ಬಡ್ಡಿ ಹಂಗೆ ಕೊಟ್ಟಿದ್ದಾರೆ. ನಮಗೆ ಉಪಯೋಗ ಮಾಡಿಕೊಂಡಿದ್ದೇವೆ, ನಮಗೆ ಬ್ಯಾಂಕ್ಗಳು ಸಹಾಯ ಸಹಕಾರ ಕೊಟ್ಟು. ಈಗ ಬೆಳೆಸಿದ ನಂತರ ಅದರ ಮಾರುಕಟ್ಟೆ ವ್ಯವಸ್ಥೆ ಕೂಡ ಚೆನ್ನಾಗಿರಬೇಕು, ಬೆಳೆ ಕೂಡ ಚೆನ್ನಾಗಿ ಬರಬೇಕು ಅಲ್ವಾ? ಬೆಲೆ ಚೆನ್ನಾಗಿ ಬಂದ್ರೇನೆ ಅದು ರೈತರು ಸ್ವಲ್ಪ ಸ್ಥಿರವಾಗಿರ್ತಾರೆ, ಖುಷಿಯಲ್ಲಿರ್ತಾರೆ. ಈಗ ನಾವು ಬಾಳೆ ಹಚ್ತೀವಿ ಅಂತೇಳಿ ಯಾವ ಬೇಕಾದಾಗ ಬಾಳೆ ಹಚ್ಚೋದ್ರಿಂದ ಆದಾಯ ಬೆಳೆ ಬಂದ ಮ್ಯಾಗ ಮಾರ್ಕೆಟ್ಗೆ ಕಳಿಸಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗತ್ತೆ. ಮಾರುಕಟ್ಟೆ ಯಾವ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆದಂತ ಬೆಲೆಗೆ ಮಾಲಿಗೆ ರೇಟ್ ಇರ್ತದ ಗೊತ್ತು ಮಾಡಿಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಉದಾಹರಣೆ ನಾವು ಈಗ ಬಾಳೆ ನಾಟಿ ಮಾಡ್ತೇವೆ ಅಂದ್ರೆ ಸುಮಾರು ಶ್ರಾವಣ ತಿಂಗಳ ಅಂದ್ರೆ ಜುಲೈದಿಂದ ಸೆಪ್ಟೆಂಬರ್ ಅಕ್ಟೋಬರ್ ವರೆಗೂ ಮಾರುಕಟ್ಟೆಯಲ್ಲಿ ಸ್ಥಿರವಾದ ರೇಟ್ ಇರ್ತದೆ. ನಾವು ಪ್ರಾರಂಭಿಕದಲ್ಲಿ ಈಗಿನ ಬಾಳೆ ನಾಟಿ ಮಾಡೋರು ಸುಮಾರು ಜೂನ್ ಜುಲೈ ಆಗಸ್ಟ್ ವರೆಗೂ ನಾಟಿ ಮಾಡಿದ್ರೆ ಅಂದ್ರೆ ಮುಂದಿನ ವರ್ಷಕ್ಕೆ ಕರೆಕ್ಟ್ ಆಗಿ ನಮ್ಗೆ 12 ತಿಂಗಳು ಬೆಳೆ ಬರ್ತದೆ. ಮಾರುಕಟ್ಟೆಯಲ್ಲಿ ಒಂದು ಸುಮಾರು 3 ತಿಂಗಳು ಸ್ಥಿರವಾದ ರೇಟ್ ಇರೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಮತ್ತೆ ನಂದು ಇನ್ನೊಂದು ನುಗ್ಗೆ ಬೆಳೆ ಐತಿ, ಸುಮಾರು 1/2 ಎಕರೆ. ಅದನ್ನ ಮಾರುಕಟ್ಟೆಗೆ ಬೇಡಿಕೆ ತಕ್ಕಂತೆ ಸಪ್ಲೈ ಮಾಡೋದು. ಯಾವಾಗ ಈಗ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಎಲ್ಲ ರೈತರು ಪ್ರೂನಿಂಗ್ ಮಾಡೋದು ಕಡಿಮೆ, ಹಂಗೆ ನುಗ್ಗೆ ಹಚ್ಚಿಬಿಟ್ಟಿರ್ತಾರ. ಅದು ಜನವರಿಯಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ ವರೆಗೂ ಕಾಯ ಬರ್ತದೆ. ಆ ತಿಂಗಳದಾಗ ಎಲ್ಲರೂ ಗಿಡಗಳು ಕಾಯಾಗಿರೋದ್ರಿಂದ ಮಾರ್ಕೆಟ್ನಲ್ಲಿ ರೇಟ್ ಕಡಿಮೆ ಇರ್ತದೆ. ನಾನು ನವೆಂಬರ್ 15ನೇ ತಾರೀಕಿಗೆ ಪ್ರೂನಿಂಗ್ ಮಾಡಿದಾಗ ಏಪ್ರಿಲ್ ಮೇ ತಿಂಗಳಲ್ಲಿ ನನ್ನ ಕಾಯ ಬರ್ತಾವು. ಆಗ ಉತ್ತರ ಕರ್ನಾಟಕದಲ್ಲಿ ಮದಿ ಸೀಸನ್ ಇರೋದ್ರಿಂದ ಕಾಯಿ ಬೆಲೆ ರೇಟ್ ಹೆಚ್ಚಾಗಿ ನನಗೆ ಆದಾಯ ಹೆಚ್ಚು ಬರ್ತದೆ. ಈಗ ನಿಮ್ಮ ಹೊಲದಲ್ಲಿ ಇರುವಂತ ನಿಮ್ಮ ಮನೆ ಹತ್ರದ ಇರುವಂತ ದನದ ಹಟ್ಟಿಯಲ್ಲಿ ನಾನಿದ್ದೇನೆ, ನಿಮ್ಮ ಹತ್ರ ಮಾತಾಡ್ತಿದ್ದೇನೆ. ಹೈನುಗಾರಿಕೆ ಬಗ್ಗೆ ಹೇಳಿ, ಯಾವ ಎಷ್ಟು ದನ ಇದೆ ಇಲ್ಲಿ? ಇಲ್ಲಿ ಸುಮಾರು ನನ್ನ ಕಣ್ಣೆದುರೇ ಒಂದು ಮೂರು ದನ ಕಾಣ್ತಾ ಇದೆ. ನಿಮ್ಮ ದನ ಮತ್ತು ಕರು ಬೇರೆ ಇದೆ. ಇದರ ಒಂದು ಹೈನುಗಾರಿಕೆ ಬಗ್ಗೆ ಹೇಳಿ. ನೀವು 3 ದನ ಸಾಕಿದ್ರಿ, ನಿಮಗೆ ಬೇಕಾದಷ್ಟು ನಿಮಗೆ ನಿಮ್ಮ ಖರ್ಚಿಗೆ ಬೇಕಾದಷ್ಟು ಹಾಲು ಸಿಗುತ್ತೆ. ಆಮೇಲೆ ಇದನ್ನು ಹಾಲನ್ನು ಕೂಡ ಮಾರಾಟ ಮಾಡ್ತೀರಿ. ಈ ಹೈನುಗಾರಿಕೆ ಕೂಡ ನೀವು ನಿಮ್ಮ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಹೈನುಗಾರಿಕೆ ಬಗ್ಗೆ ಹೇಳಿ. ಈಗ ನಾವು ಸುಮಾರು 1 ಎಮ್ಮೆ 1 ಕರು ಅದೇವು. ಅದ್ರ ಜೊತೆಗೆ ಸುಮಾರು 5 ಟಗರು ಸಾಕಣೆ ಮಾಡಿದ್ದೀನಿ. ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಹೊಲಗಳಿಗೆ ನಮಗೆ ತಿನ್ಲಿಕ್ಕೆ ಹೈನು ಮತ್ತು ಹೊಲಕ್ಕೆ ಗೊಬ್ಬರ ಸಲುವಾಗಿ ನಾವು ಸಾಕಣೆ ಮಾಡಿದ್ದು. ಈಗ ಹಾಲನ್ನ ಏನು ನಾವು ಮಾರಾಟ ಮಾಡೋದಿಲ್ಲ, ಆದ್ರೆ ಈಗ ನಾವು ಈ ಬೆನ್ನಿನ ತೆಗೆದ ಕಿಸೆಯಿಂದ ಮಾರಾಟ ಮಾಡೋ ವಿಧಾನ ಮತ್ತೆ ಈಗ ಬಂದಂತ ಸಗಣಿನ ಎರೆಹುಳು ಗೊಬ್ಬರ ಮಾಡಿ ತಯಾರು ಮಾಡಿ ನಮ್ಮ ಹೊಲಕ್ಕೆ ಹಾಕಿ ಹೆಚ್ಚಾದನ್ನ ಮಾರಾಟ ಮಾಡ್ತೀವಿ. ಒಂದೊಂದು 3-4 ದನ ಕರು ಇದ್ರೆ ಉತ್ತಮ ಕೃಷಿಕರಲ್ಲಿ, ಯಾಕಂದ್ರೆ ಅವರ ಹಾಲಿನ ಖರ್ಚುನೂ ನಡೀತದೆ, ಉಳಿದದನ್ನು ಮಾರಾಟ ಮಾಡಬಹುದು, ಅದರ ಉತ್ಪನ್ನ ಮಾಡಿಕೊಂಡು ಕೂಡ ಅದನ್ನು ಕೂಡ ಮಾರಬಹುದು. ಇದೊಂದು ಅವರ ಆದಾಯ ಸ್ವಲ್ಪ ಹೆಚ್ಚಿಸಲಿಕ್ಕೆ ಕೂಡ ಒಂದು ಸಹಕಾರಿ ಆಗ್ತದೆ. ಈಗ ಹೈನುಗಾರಿಕೆ ಮಾಡೋದ್ರಿಂದ ಒಕ್ಕಲತನ ಜೊತೆಗೆ ಹೈನುಗಾರಿಕೆ ಮಾಡೋದು ಲಾಭದಾಯಕ. ಆದ್ರೆ ಅದನ್ನೇ ಮಾಡ್ಬೇಕಂತಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಮಾಡಬೇಕು. ಈಗ ನಾವು ಹೊಲದಲ್ಲಿ ಕಸ ಕಡ್ಡಿ ಮೇವು ಬರ್ತದೆ, ಅದನ್ನ ದನಕ್ಕೆ ಹಾಕ್ತೇವೆ. ಆದ್ರೆ ಆಕಳ ಅಥವಾ ಎಮ್ಮೆ ಹಾಲು ಹಿಂಡ್ತಾವು, ಅದನ್ನು ಬಳಸ್ತೇವೆ. ಹೆಚ್ಚಾದದನ್ನ ಬೆಣ್ಣೆ ಮಾಡಿ ಮಾರಾಟ ಮಾಡ್ತೇವೆ. ಮತ್ತೆ ಅದ್ರದ ವೇಸ್ಟ್ ಬರ್ತತಿ, ಸಗಣಿ ಅದು ಬರ್ತತಿ, ಗಂಜಲ ಬರ್ತತಿ. ಗಂಜಲ ಏನೈತಿ ಡ್ರಿಪ್ನ ಮುಖಾಂತರ ಹೊಲಗಳಿಗೆ ಉಣಿಸ್ತೇವೆ. ಈ ಸಗಣಿ ಏನೈತಿ ಎರೆಹುಳು ಗೊಬ್ಬರ ತಯಾರು ಮಾಡಿ ಮಾರಾಟ ಮಾಡ್ತೇವೆ ಮತ್ತು ಹೊಲಕ್ಕೂ ಹಾಕ್ತೇವೆ. ಈಗ ನೀವು BA ಓದಿದಿರಿ, BA ಓದಿದ ನಂತರ ಕೂಡ ನೀವು ಈ ಕೃಷಿ ಕೆಲಸದಲ್ಲಿ ಅಂದ್ರೆ ನಿಮಗೆ ಪಿತ್ರಾರ್ಜಿತ ಬಂದಂತ ಆಸ್ತಿಯಿಂದ ಹೊಲದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ, ನೀವು ಸಾಕಷ್ಟು ಸಾಧನೆ ಕೂಡ ಮಾಡಿದಿರಿ ನಿಮ್ಮ ಇಲ್ಲಿ ಹೊಲ ಎಲ್ಲ ನೋಡುವಾಗ, ನಿಮ್ಮ ಮನೆ ನೋಡುವಾಗೆಲ್ಲ ನೀವು ಸಾಧನೆ ಮಾಡಿದ್ರಂತ ಕಾಣ್ತಾ ಇದ್ರಿ. ನಿಮ್ಮನ್ನು ನೋಡುವ ಕೂಡ ನೀವು ಸ್ವಲ್ಪ ಸಂತೋಷದಲ್ಲಿ ಇರುವ ಹಾಗೆ ಕಾಣ್ತಾ ಇದ್ದೀರಿ. ಈ ಸಾಧನೆಯನ್ನು ಯಾರಾದ್ರೂ ಗುರುತಿಸಿದುಂಟ? ಯಾವ ಸಂಸ್ಥೆ ಅಥವಾ ಕೃಷಿ ಇಲಾಖೆಯವರು ಅಥವಾ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಸಂಸ್ಥೆಗಳು ನಿಮ್ಮನ್ನು ಗುರುತಿಸಿ ಪುರಸ್ಕಾರ ಕೊಟ್ಟದೇನಾದ್ರೂ ಉಂಟಾ ಹೇಳಿ. ಈಗ ನಾವು ಒಕ್ಕಲ್ತನ ಪ್ರಾರಂಭ ಮಾಡಿದ್ದು 2007 ಸುಮಾರು. ಏಕಾಏಕಿ ಯಾರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿರಂತರವಾಗಿ ಶ್ರಮ ಇರೋದ್ರಿಂದ ಸಾಧನೆಗೆ ಸಮೀಪ ಪ್ರತಿಯೊಂದಕ್ಕೆ ಸಾಧ್ಯ ಐತಿ. ನಾನು 2007 ಪ್ರಾರಂಭ ಮಾಡಿದ್ರಿಂದ ಸುಮಾರು 2007-2008 ನಾನು ಹೊಲದಲ್ಲಿ ನಿರಂತರವಾಗಿ ವೈಜ್ಞಾನಿಕವಾಗಿ ಸಾಂಪ್ರದಾಯಿಕ ಜೊತೆಗೆ ವೈಜ್ಞಾನಿಕವಾಗಿ ಒಕ್ಕಲ್ತನ ಮಾಡಿಕೊಂಡು ನಾನು ಲಾಭದಾಯಕತೆ ಅಂತ ಬಂದೆ. ಎಲ್ಲರೂ ಇಲ್ಲಿ ಉತ್ತರ ಕನ್ನಡದಲ್ಲಿ ನಮ್ಮಲ್ಲಿ ಬಾಲ್ಗೊಡ ಜಿಲ್ಲೆ ಮತ್ತು ಬಿಳಿಗಿ ತಾಲೂಕಿನ ಹೆಚ್ಚು ಕಬ್ಬು ಬೆಳೆದಿರುತ್ತೆ. ಕಬ್ಬಿನಲ್ಲಿ ಸುಮಾರು ಜೋಡೆತ್ತಿಲೆ ಬೇಸಾಯ ಮಾಡೋದು ವಿಧಾನ. ಇದು ಸಣ್ಣ ರೈತರಿರೋದ್ರಿಂದ ಜೋಡೆತ್ತು ಕಟ್ಟಿ ನಾವು ಒಕ್ಕಲ್ತನ ಮಾಡೋದು ಕಷ್ಟ ಸಾಧ್ಯ ಇರೋದ್ರಿಂದ ನಾನು ಒಂಟೆತ್ತಿನ ಬೇಸಾಯ ಉಪಕರಣವನ್ನು ಬಿಜಾಪುರದಲ್ಲಿ ಪರಮಾನಂದ ಬಡಿಗೆರ ಹತ್ರ ಮಾಡಿಕೊಂಡು ಅದನ್ನು ನಾನು ಹೊಲದಲ್ಲಿ ಬಳಸಿದ್ದೀನಿ. ಅದನ್ನು ಬಳಸಿದ್ದು ನೋಡಿ ಸಾಕಷ್ಟು, ಉದಾಹರಣೆ ದಾಳಂಬರಿ ಮತ್ತು ದ್ರಾಕ್ಷಿಯವರು ಅದನ್ನು ಹೊಲದಲ್ಲಿ ಪಪ್ಪಾಯಿ ಬೆಳೆಯವರು ಈ ಉಪಕರಣದಲ್ಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದನ್ನು ಪ್ರಾರಂಭ ಮಾಡಿದ್ದು ನಾನು ಮೊದಲು, ನಂತರ ಸಾಕಷ್ಟು ರೈತರು ಈಗ ಅದನ್ನು ನೋಡಿಕೊಂಡು ಮಾಡಿದ್ರೆ ಅಂತ. ನಾನು ಹೊಲದಲ್ಲಿ ಈಗ ಸುಮಾರು 5 ಬೆಳೆ ಕಬ್ಬಿನ ಬೆಳೆ ಇದ್ದಾಗೂ ನಾವು ಅಂತರ ಬೇಸಾಯ ಮಾಡಬಹುದು ಒಂದೇ ಎತ್ತಲೆ, ಆದರೆ 2 ಎತ್ತಲೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಸರ್ಕಾರದವರು ಗುರುತಿಸಿ, ಕೃಷಿ ಇಲಾಖೆ ಮತ್ತು ರಾಜ್ಯ ಸರ್ಕಾರದವರು ಗುರುತಿಸಿ ನಾನು ಎರೆಹುಳು ಗೊಬ್ಬರ ತಯಾರು ಮಾಡೋದು, ತೋಟಗಾರಿಕೆ ಬೆಳೆ ಮತ್ತು ಕೃಷಿ ಬೆಳೆ ವಾಣಿಜ್ಯ ಬೆಳೆ ಇವನ್ನೆಲ್ಲ ಗುರುತಿಸಿ ರಾಜ್ಯ ಸರ್ಕಾರದವರು 2008 ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕಾರ ಕೊಟ್ಟು ಕರುಹಿಸಿದ್ದಾರೆ. ಇನ್ನು ಮತ್ತೆ ನಾನು ಮತ್ತೆ ವೈಜ್ಞಾನಿಕವಾಗಿ ಅಂದ್ರೆ ಎರೆಹುಳು ಗೊಬ್ಬರ ಮೊದಲು ಸಾಂಪ್ರದಾಯಿಕವಾಗಿ ಮಾಡ್ತಿದ್ದೆವು, ಇನ್ನೊಂದು ಸ್ವಲ್ಪ ವಾಣಿಜ್ಯಿಕವಾಗಿ ಮಾಡಬೇಕು, ಅದನ್ನು ಯಾಂತ್ರೀಕರಣ ಮುಖಾಂತರ ಮಾಡಬೇಕು ಅನ್ನೋದು ಯೋಚನೆ ಮಾಡಿಕೊಂಡು ಅದನ್ನು ಯಂತ್ರವನ್ನ ತಯಾರು ಮಾಡಿ ಬಿಜಾಪುರದಲ್ಲಿ ಪರಮಾನಂದ ಬಡಿಗರ ಹತ್ರ ನಾನು ಅವರಿಗೆ ನನ್ನ ಕನಸನ್ನು ಹೇಳಿದಾಗ ಅವರು ಕನಸಿಗೆ ಪೂರಕವಾಗಿ ಒಂದು ಯಂತ್ರವನ್ನ ತಯಾರು ಮಾಡಿಕೊಟ್ರು. ಅದನ್ನು ಬಳಸಿಕೆಸಿಂದ ನಾನು ಎರೆಹುಳು ಗೊಬ್ಬರ ತಯಾರು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿದಾಗ ಕೇಂದ್ರ ಸರ್ಕಾರದವರು ಶರದ್ ಪವಾರ್ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ರಾಷ್ಟೀಯ ಕೃಷಿ ವಸಂತ ಪುರಸ್ಕಾರವನ್ನು ನನಗೆ ನಾಗಪುರದಲ್ಲಿ ರಾಷ್ಟ್ರಮಟ್ಟದ ಕೃಷಿ ವಸಂತ ಪುರಸ್ಕಾರವನ್ನು ಕೊಟ್ಟು ಗೌರವಿಸಿದ್ದಾರೆ. ದೇಶದಲ್ಲಿ 52 ಜನರನ್ನು ಗೌರವಿಸಿದ್ದಾರೆ, ಅದರಲ್ಲಿ ಕರ್ನಾಟಕದಿಂದ 3 ಜನ, ನಾನೊಬ್ಬ, ನಂತರ ಉಡುಪಿಯಿಂದ ಶರ್ಮಾ ಅಂತೇಳಿ ಒಬ್ಬರು, ಪ್ರತಿಭಾ ಕುಮಾರಿ ಹಾಸನದಿಂದ ಹೈನುಗಾರಿಕೆ ವಿಭಾಗದಲ್ಲಿ 3 ಜನರನ್ನ ಒಟ್ಟ ಆಯ್ಕೆ ಮಾಡಿದ್ರು, ಅದರಲ್ಲಿ ನಾನು ಒಬ್ಬ ಅನ್ನಲಿಕ್ಕೆ ಸಂತೋಷ ಅನಿಸುತ್ತೆ. ಅಂದ್ರೆ ನೀವು ಪದವೀಧರ ಯುವ ರೈತ, ನೀವು ಸಾಧನೆ ಮಾಡಿದಿರಿ, ಆ ಸಾಧನೆಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗುರುತಿಸಿ ನಿಮಗೆ ಪ್ರಶಸ್ತಿ ಕೊಟ್ಟಿದೆ. ಪ್ರಶಸ್ತಿ ಕೊಟ್ಟ ಹಿನ್ನೆಲೆಯಲ್ಲಿ ಅಂದ್ರೆ ಪ್ರಶಸ್ತಿ ತಗೊಂಡ ಮೇಲೆ ನಿಮ್ಗೆ ಏನನ್ಸ್ತದೆ, ಮತ್ತೆ ಯುವ ಜನರು, ಯುವ ರೈತರು ಅವರು ಏನ್ ಮಾಡಬೇಕು, ಅವರಿಗೆ ಏನ್ ನಿಮ್ಮ ಸಂದೇಶ ಹೇಳಿ? ಈ ಪ್ರಶಸ್ತಿ ಬಂದ ನಂತರ ಸಾಮಾನ್ಯವಾಗಿ ಶ್ರಮ ಪಟ್ಟದಕ್ಕೆ ಖುಷಿ ಆಯ್ತು, ಗೌರವಿಸಿದ್ದಾರೆ, ಸರ್ಕಾರ ಗುರುತಿಸಿ ಗೌರವಿಸಿದ ಖುಷಿ ಆಯ್ತು. ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚಾಯ್ತು, ಯಾಕಂದ್ರೆ ಪ್ರಶಸ್ತಿ ಕೊಟ್ಟ ನಂತರ ಅಷ್ಟಕ್ಕೆ ಮುಗಿಲಿಲ್ಲ, ಹೊಸ ಹೊಸ ಸಂಶೋಧನೆಗಳನ್ನ ನಾವು ಮಾಡಬೇಕಾಗತ್ತೆ, ಮತ್ತೆ ಹೊಸ ಹೊಸ ಸಂಶೋಧನೆಗಳನ್ನ ನಾವು ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು, ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಅಲ್ಲಿ ಸಂಶೋಧನೆಗಳನ್ನ ನಾವು ಅಳವಡಿಸಿಕೊಂಡು ಯಶಸ್ವಿಯಾಗಿ ಮತ್ತೆ ತಂತ್ರಜ್ಞಾನವನ್ನು ಗ್ರಾಮೀಣ ರೈತರ ಭಾಗಕ್ಕೆ ರೈತರಿಗೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗಿನ ಯುವ ರೈತರು ಒಕ್ಕಲ್ತನ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ತರಬೇತಿಗಳನ್ನು ಪಡೆದು ಒಕ್ಕಲ್ತನ ಪ್ರಾರಂಭ ಮಾಡಿದರೆ ಅವರು ನಿಶ್ಚಿತವಾಗಿ ಆದಾಯ ಗಳಿಸಲಿಕ್ಕೆ ಸಾಧ್ಯ ಐತಿ, ಅವರು ಸುಸ್ಥಿರವಾಗಿ ಇರಲಿಕ್ಕೂ ಸಾಧ್ಯ ಐತಿ. ಇದು ನಮ್ಮ ಯುವಕರಿಗೆ, ಯುವ ರೈತರಿಗೆ ನಿಮ್ಮ ಸಂದೇಶ. ಇದರಲ್ಲಿ ಈಗ ನಿಮಗೆ ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರ ನಿಮ್ಮನ್ನು ಗುರುತಿಸಿ ಪ್ರಶಸ್ತಿ ಕೊಡಬೇಕಾದ್ರೆ, ನಿಮ್ಮ ಸಾಧನೆಯನ್ನು ಗುರುತಿಸಿ ಅವರು ಪ್ರಶಸ್ತಿ ಕೊಡಬೇಕಾದ್ರೆ ನಿಮ್ಮ ಮನೆಯವರ ಪಾಲು ಕೂಡ ಇರ್ತದೆ. ನಿಮ್ಮ ಮನೆಯವರ ಪಾಲು ಕೂಡ ಎಷ್ಟು ಹೇಳಿ, ಯಾರೆಲ್ಲ ಇದ್ದಾರೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಈಗ ನಾನು, ನನ್ನ ತಾಯಿ, ನನ್ನ ಹೆಂಡತಿ 3 ಜನ ಇದ್ದೀವಿ, ಮಕ್ಕಳು ಇನ್ನೂ ಚಿಕ್ಕವರು ಶಾಲೆಗೆ ಹೋಗ್ತಾ ಇದ್ದಾರೆ. ನಾನು 2000 2004 ನನ್ನ ತಾಯಿ ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ, ಶ್ರಮಪಟ್ಟು ಕೆಲಸ ಮಾಡಿದಲ್ಲಿ ನಾವು ಇಬ್ರು ಒಂದು ಹಂತದವರೆಗೆ ಬಂದಲಿಕ್ಕೆ ಸಾಧ್ಯ ಆಯ್ತಂತ ಹೇಳಿಕ್ಕೆ ಹೆಮ್ಮೆ ಅನಿಸ್ತತಿ. ನಂತರ 2004 ನನ್ನ ಹೆಂಡತಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ ನಂತರ 3 ಜನ ಕೂಡಿಕೊಂಡು ಸಮನಾಗಿ ಕೆಲಸ ಮಾಡಿಕೊಂಡು ಒಳ್ಳೆಯ ಆರಂಭವಾಗಿತ್ತು. ಸರಿ ವೀರಣ್ಣ ತೋಳಮೇಟಿ, ಯುವ ರೈತರೇ ಸಾಕಷ್ಟು ಸಾಧನೆ ಮಾಡಿದಿರಿ, ಇನ್ನಷ್ಟು ಸಾಧನೆ ನಿಮ್ಮದಾಗಬೇಕು, ನಿರಂತರವಾಗಿ ನಿಮ್ಮ ಸಾಧನೆ ಸಾಗಲಿ. ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಲವರೇ, ಇದುವರೆಗೆ ಕಿಸ್ತಮಣಿ ಕಾರ್ಯಕ್ರಮದಲ್ಲಿ ಬೀಳಿಗಿ ತಾಲೂಕಿನ ಸುನಗ ಗ್ರಾಮದ ಕೃಷಿ ಅನುಭವಿ ವೀರಣ್ಣ ತೋಳಮಟ್ಟಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನವೀನ್ ಕುಮಾರ್ ಖದ್ರಿ.

ಆಗುತ್ತಾ.